RCF ಸುಪಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಪಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. RCF ನ ಸುಪಲ 15 15 15 ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ, ಗೊಬ್ಬರ ಖರೀದಿಸುವಾಗ RCF ನ ಚಿನ್ನೈದು 15 ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಮಾಡ್ತಿದ್ದಯವ ಸಂದಾಗದೆ ದಾರಂದು ಹಚ್ಕಂದು ಅದೇನ್ ಪದ ಗಿದ ಆಡ್ತಿದಯ ಅಥವಾ ಏನಾದ್ರು ಅಡ್ಗೆ ಪಡ್ಗ ಮಾಡ್ತಿದ್ದಯವ? ಬಾ ಬಾರಣ್ಣ, ಅದ್ಯಾಕೆ ಅಷ್ಟೊಂದು ಜೋರಾಗಿ ಕೂಕೊಂಬತ್ತಾ ಇದೀಯ ನೀನು? ನೋಡವ ನೋಡವ, ಬಾಗಿಲು ಸಂದಿಲೆ ನಿಂತಿದ್ದೆ ಅಂತ ಕಾಣಿಸ್ತದ. ಬಾಗಿಲು ಸಂದಿಲೆ ನಿಂತಿರ್ಲಿಲ್ಲ, ಒಳಗೆ ಇದ್ದೆ. ನೀನ್ ಎಷ್ಟ್ ಜೋರ ಕೂಗ್ದೆ ಅಂದ್ರೆ ಅಲ್ಲಿ ಅಡ್ಗೆ ಕೋಣೆ ತನಕ ಕೇಳ್ತು. ನೀನು ಪದವ ಆಡ್ತಿರೋದು ಕಾಳ್ನಟ್ಟಿ ಇಲ್ವಾ? ಆ ಕಾಳ್ನಟ್ಟಿ ಆಚೆಗೂ ಕೇಳ್ತಾ ಇದೆ. ಕಾಳ ನಂಗೆ ಫೋನ ಮಾಡ್ಬಿಟ್ಟ ಬಾ, ಏನಂದ ಗೊತ್ತಾ? ಅದೇನ ಕಮಲಕ್ಕ ಅದೇನ ಹೊಸ ಪದ ಕಲ್ತ್ಕೊಂಬಿಟ್ಟವಳೆ, ಏನ್ ಜ್ವಾರಾಗ ಆಡ್ಕತ್ತವಳೆ. ನಾವು ಟಿವಿ ರೇಡಿಯೋ ಎಲ್ಲ ಆಫ್ ಮಾಡ್ಬಿಟ್ಟು ಕಮಲಕ್ಕನ ಪದನೇ ಕೇಳ್ತಾಮಿ ಅಂತ ಹೇಳ್ತಿದ್ದ ಕಾಳ. ಇಷ್ಟ ಆಯ್ತಂತ ನೋಡವ ಕಮಲವ, ನಿನಗೆ ಆಶ್ಚರ್ಯ ಆಗ್ಬೋದು. ಯಾರನ್ನ ಒಬ್ಬರನ್ನ ಕರ್ಕೊಂಡ್ ಬಂದಿನಿ ನಾನು. ಓ ಯಾರಪ್ಪ? ನಿನ್ಗೇನ್ ಗೊತ್ತಿಲ್ದೆ ಇರದ? ಯಾರಕ್ಕವ? ನಮ್ ಜಯಣ್ಣ. ನೋಡು ಹೊಸಿ ಕಣ್ಣ ಬಿಟ್ಟು ಅಳ್ಳಸ್ಕೊಂಡು. ಓ ನೋಡ್ದೆ ಬಿಡು, ಈಗ ಗೆಪ್ತಿ ಬಂತು. ಓ ಜಯಣ್ಣ, ನೋಡಪ್ಪ ನಿನ್ನ ಮರ್ತ್ ಬಿಟ್ಟಿದ್ದ ಅಂತ ಕಾಣಿಸ್ತದ ಕಮಲವ್ವ. ಇಲ್ಲ ಇಲ್ಲ, ಕಮಲಕ್ಕ ಮಾಡ್ತಾಳ? ಕಮಲಕ್ಕ ಸಂದಾಗಿದ್ಯನವ್ವ? ಸಂದಾಗಿದ್ದೀನಿ ಕಣ್ಣಣ್ಣ. ಬೋ ದಿವ್ಸ ಆಗೋಗಿತ್ ನಿನ್ ನೋಡಿ. ಚಂದ್ರಣ್ಣಂತೂ ಮಾತಾಡ್ತಲೇ ಇರವ ಮದ್ ಮದ್ದಿದಾಗೆ. ಜಯಣ್ಣ ಹೆಂಗಿದ್ಯಪ್ಪ, ಏನು ಕತೆ ಅಂತ ನಾನು ಕೇಳ್ತಾನೆ ಇರುವೆ. ಕಮಲಕ್ಕ ಏನು ಸ್ವಾಭಾನೆ ಪದ ಎಲ್ಲ ಕಲ್ತ್ಕತ್ತವಳಂತೆ. ನಮ್ಮ ಸುತ್ತೂರ್ ಜಾತ್ರೆನಾಗೆ ಹೋಗಿ ಆಡ್ಬಿಟ್ಟು ಫಿರೈಸ ತಗೊಂಡಿದ್ಲಂತ. ತಗೊಂಡಿದ್ದೆ, ನನ್ ಜೊತೆ ಚಂದ್ರಣ್ಣು ಬಂದಿರ್ಲಿಲ್ವಾ? ಅಲ್ಲ ಕವ್ವ, ನಾ ಏನ್ ಸ್ವಾಭಾನೆ ಆಡ್ತಿದ್ನ ಇಲ್ ಕಣ್ಣ. ನಾವ್ ಬಹುಮಾನ ಇಸ್ಕೊಳಕ್ ಹೋದಾಗ ನೀ ಬಂದಿರ್ಲಿಲ್ವಾ? ಅದೇನ ಪ್ರಶಸ್ತಿ ಪತ್ರ ಅಂತಾರಲ್ಲಪ್ಪ, ಈ ಪಟ ಹೊಡೆದು ಕಳ್ಸಿದ್ದಲ್ಲ ನಂಗಪ್ಪ. ಕಳ್ಸಿಲ್ವಾ? ಅದ ಏನ್ ಮಾಡ್ಬಿಟ್ಟವಳೆ, ಮೈಸೂರು ಪೇಟೆ ಚಿಕ್ಕಗಡಿಯಾರಲ್ವಪ್ಪ, ಅಲ್ಲಿ ಪಟ ಗಿಟ್ಟಕ್ಕೆ ಗಾಜು ಗೀಜು ಹಾಕೊಡಕ್ಕಿಲ್ವಾ? ಅಲ್ಲಿ ತಕೊಂಡು ಹೋಗಿ ಅಬ್ಬ, ಈ ಪ್ರೇಮ ಹಾಕಿಸ್ಬಿಟ್ಟು ತಂದು ನೇತಾಕೊಂಬಿಟ್ಟವಳೆ ನೋಡಿ. ಹೂಕವ್ವ, ನೀ ಖುಷಿಯಾಗಿದ್ರೆ ತಾನೆ ಆಮೇಲೆ ಚಂದಾಗಿರೋದು. ಸರಿ ಬಿಡು, ಹಿಂದಿನ ಕಾಲದ್ದು ಕಲೆಗಳು ಉಳಿಬೇಕಣ. ಹೂಕವ್ವ, ನೀ ಖುಷಿಯಾಗಿದ್ರೆ ತಾನೆ ಆಮೇಲೆ ಚಂದಾಗಿರೋದು. ಸರಿ ಬಿಡು, ಹಿಂದಿನ ಕಾಲದ್ದು ಕಲೆಗಳು ಉಳಿಬೇಕಣ. ಹೂಕಪ್ಪ, ಈಗ ಸ್ವಾಭಾನೆ ಪದ, ರಾಗಿ ಕಲ್ಲಿನ ಪದ, ಆಮೇಲೆ ಇನ್ಯಾವ ಪದ ಆಡಿಯವ ಕಮಲವ್ವ? ಅಯ್ಯ ಅವ ಎಲ್ಲ ಪದನು ಆಡ್ತಾಳ ಬಿಡು. ಅವ ಸ್ವಾಭಾನೆ ಒಂದೇ ಅಲ್ಲ, ಇಕ್ಕುಟ್ಟ ಪದ, ಬೀಸ ಪದ, ಹೇಳ್ಕೊಟ್ರದು ದೂರಿ ಪದ, ಜ್ವಾಗುಳ ಎಲ್ಲ ಆಡ್ತಾಳ. ಈಗ ನಿಂಗವ್ವಿರ್ನಿಲ್ವಾ ನಮ್ ಕೇರಿನಾಗೆ, ಆ ನಿಂಗವ್ನ ಹತ್ರಕ್ಕೆ ಸಂಜೆ ಆದ್ರೆ ಸಾಕು ಒಟ್ಟೋಗ್ ಬಿಡೋಳು. ನೀನು ಹೇಳ್ಕೊಡ್ತಿಯಲ್ಲ, ಹೇಳೋಣ ವಸಿ. ನಾನೇನ್ ಪದ ಆಡ್ದನವ್ವ? ಇನ್ನೂ ಒಂದ್ ಆಗ್ಬೇಕು ಕಣಣ್ಣ. ನಂಗನ್ಸದು ಈಗ ಬಾಯಿಂದ ಬಾಯಿಗೆ ಕಿವಿಗೆ ಅಬ್ಗಂಬಿಟ್ಟದೆ ಹಾಡುಗಳು. ಯಾರು ನಾನೇನು ಪದ ಆಡ್ದನವ್ವ, ಇನ್ನೂ ಒಂದು ಆಗ್ಬೇಕು ಕಣಣ್ಣ. ನಂಗನ್ಸದು ಈಗ ಬಾಯಿಂದ ಬಾಯಿಗೆ ಅಬ್ಗಂಬಿಟ್ಟದೆ ಹಾಡುಗಳು, ಯಾರು ಕುಂತ್ಕೊಂಡು ಇದ್ಯಾವಂತರು ಅದ ಬರಿಬೇಕಪ್ಪ. ಉಂಕಪ್ಪ ಉಂಕಪ್ಪ, ನಾನು ನನ್ನ ಐದ ಈ ಕಾಲೇಜಿಗೆ ಅಂತ ಹೋಯ್ತಿದ್ನಲ್ಲ ಮೈಸೂರು ದಿಕ್ಕೆ, ನಾನು ಹೋಗನಿ ಹೊಸಿ ನಮಗೂ ಕುಂಡಾಕ್ಸ್ರ ಅದು ಇದು ಒಂಚೂರು ಓದ್ಕತ್ತಿಮಲ್ಲ. ನೋಡ್ತಿದ್ದಾಗ ಏನು ಅಂತಂದ್ರೆ ಅದನ್ನೆಲ್ಲ ಆಡೋದನ್ನೆಲ್ಲ ಸಂಗ್ರಹ ಮಾಡವ್ರೇಕಪ್ಪ. ಏ ಜಯಣ್ಣ, ನೀ ಯಾಕೆ ಎಲ್ಲೋ ಹೋಗ್ಬಿಟ್ಟೆ? ನಾವು ಬೆಂಗಳೂರು ದಿಕ್ಕ ಹೋಗುವಾಗ ಯಾಂತಿಕೋ ಅಲ್ಲಿ ನಿಲ್ಸಿರ್ನಿಲ್ವಪ್ಪ, ಯಾವ್ದ ಬಸ್ಸ ಅಲ್ಲಿ ನೋಡಪ್ಪ, ಇದೆ ಜಾನಪದ ಲೋಕ, ಜಾನಪದ ಲೋಕ ಅಂತ ಹೇಳ್ತಿರ್ಲಿಲ್ವ ನೀನು? ಅಲ್ಲಿ ನಮ್ಮ ಎಚ್ಎಲ್ ನಾಗೇಗೌಡರು ಅಂತಿದ್ರಲ್ಲಪ್ಪ, ಅವರು ಹಳಬ್ರೆಲ್ಲ ಆಡೋದ್ನೆಲ್ಲ ರಿಕಾರ್ಡ್ ಮಾಡವ್ರೆ. ಗೊತ್ತಾ ಕಮಲವ್ವ, ನಿಂಗೆ ಗೊತ್ತಿಲ್ವಾ? ನೀನ್ ಅಲ್ಗತಾನೆ ಮದುವೆ ಆಗ್ಬಿಟ್ಟು ಹೋಗಿದ್ದ ಒಂದ್ ಸ್ವಲ್ಪ ದಿನ ಚನ್ನಪಣ್ಣದಲ್ಲಿ ಇದ್ಯಲ್ಲವ ನೀನು? ನೋಡ್ದ ಬೆಳಗ್ಗೆ ಏನಾದ್ ಗೊತ್ತ? ಏನಪ್ಪ? ನಾನು ಮಾತಾಡ್ಕತ ನಿಂತಿದ್ದೆ. ಆಯ್ತಾ, ನಮ್ಮ ಮೂಗಣ್ಣವನಲ್ಲ ಅವನು, ನಾನು ಸ್ನೇಹಿತರು ಎಲ್ಲ ಮಾತಾಡ್ಕೊಂಡು ನಿಂತಿದ್ದಾಗ ಮೀನಕ್ಕ ಅವಳಲ್ಲ, ಅವಳು ಬಂದ್ಲು ಬರ ಬರ ಬರ ಬರ ಅಂತ ಬಂದಿದ್ದೆ. ಎಲ್ಲಾರ್ಗು ಒಂದೊಂದು ಬಟ್ಟೆ ಚೀಲವ ಕೊಟ್ಲಕ್ಕಪ್ಪ. ಸ್ನೇಹಿತರು ಎಲ್ಲ ಮಾತಾಡ್ಕೊಂಡು ನಿಂತಿದ್ದಾಗ ಮೀನಕ್ಕ ಅವಳಲ್ಲ, ಅವಳು ಬಂದ್ಲು ಬರ ಬರ ಬರ ಬರ ಅಂತ ಬಂದಿದ್ದೆ. ಎಲ್ಲಾರ್ಗು ಒಂದೊಂದು ಬಟ್ಟೆ ಚೀಲವ ಕೊಟ್ಲಕ್ಕಪ್ಪ. ಓಹೋ, ನನಗೂ ಸಿಕ್ತು ಕಣ್ಣ. ನಾನು ಕೇಳ್ದೆ, ಅಲ್ಲ ಕವ್ವ ಇದೇನಿದು ಬೆಳಬೆಳಗ್ಗೆನೆ ಬಟ್ಟೆ ಚೀಲವ ಖಾಲಿ ಕೊಟ್ಟೆ, ಇದ್ರಾಗ ಏನಾರು ತುಂಬಿಸ್ಕೊಟ್ಟಿರು ಚೆನ್ನಾಗಿರ್ತಿತ್ತಿಲ್ವಾ ಅಂದೆ. ಅದಕ್ಕೆ ಅವಳಂದ್ಲು, ಇಲ್ಲ ಕಣಣ್ಣ ನೀನ್ ತುಂಬಿಸ್ಬಿಟ್ಟು ವಾಪಿಸ್ ಕೊಡ್ಲಿ ಅಂತ ಕೊಡ್ತಾ ಇದ್ದೀನಿ. ಅವಳು ಬುದ್ಧವಂತ ಕಪ್ಪ ಅಲ್ವಾ, ಕಿಲಾಡಿ ಹೆಣ್ಣು. ಆಮೇಕೆ ಹೇಳಿದ್ಲು, ಅದೇನೋ ಇಸ್ವ ಪರಿಸರ ದಿನಾಚರಣೆ ಅಂತ ಆಯ್ತಂತಲ್ಲ ಅಣ್ಣ. ಹೂಕಪ್ಪ ನಾವು ಮಾತಾಡ್ದಲ್ಲ ನಾವಲ್ಲಿ ವೇದಿಕೆ ಮಾಡ್ಬಿಟ್ಟು. ಏ ಜಯಣ್ಣ, ನೀವು ಒಂದ್ ನಾಕೈದು ದಿನ ಮುಂಚಿತವಾಗಿ ಬರ್ಬೇಕಾಗಿತ್ತಪ್ಪ ನಮ್ಮ ಊರ್ಗ. ಏನ ಮಾಡ್ದೆ? ಅಯ್ಯ ನಮ್ ಕಮಲಕ್ಕ ಭಾಷಣ ಬಿಗಿದ್ಬಿಟ. ಕಮಲಕ್ಕ ನಾ ಇತ್ತಿಲ್ಲ, ಅದೇನ್ ಭಾಷಣ ಮಾಡ್ದೆ ಹೊಸಿ ಹೇಳವ. ಅವ್ನು ಹೇಳ್ತಾನೆ ಅಂತ ಕೇಳಣ್ಣ. ನಾ ಇತ್ತಿಲ್ಲ, ಅದೇನ್ ಭಾಷಣ ಮಾಡ್ದೆ ಹೊಸಿ ಹೇಳವ. ಅವ್ನು ಹೇಳ್ತಾನೆ ಅಂತ ಕೇಳಣ್ಣ. ಹಂಗೇನೆ ಸುಮ್ಗಿರವ ನೀನು ಹೊಸಿಯ. ನಮ್ಮ ಐದ ಏನ್ ಮಾಡನೆ, ನೀ ಮಾತಾಡ್ತಿರದ ನಿನ್ ಸಮೇತ ರೆಕಾರ್ಡ್ ಮಾಡ್ಬಿಟ್ಟಾನೆ ಅದನ್ನ. ನನಗ ರಾತ್ರಿ ತೋರಿಸ್ತಕ್ಕವ್ವ, ಅಪ್ಪಾಯ್ ನೋಡು ಕಮಲಕ್ಕ ಹೆಂಗ್ ಮಾತಾಡಳೆ, ಮೂಕಯ್ಯ ನಾನು ಕೇಳಿಸ್ಕೊಂಡಿ ಅಂತಂದ. ಅದಕ್ಕ ಅದ ಜೋಪಾನವಾಗಿರು ಇಡುವದ, ಇನ್ಯಾರನ್ನ ಕೇಳಿದ್ರೆ ತೋರ್ಸಯಿ ಅಂತ. ಜಯಣ್ಣ ಅದೇನೋ ಇದ್ದದಂತಲ್ಲಪ್ಪ. ಏನಿದ್ದದಪ್ಪ? ಅದೆಂತದ ಟೂಬ್ ಅಂತಾರಂತೆ, ಆಮೇಲೆ ಬುಕ್ ಅಂತಾರಂತೆ. ನನಗ ಸೈಕಲ್ ಟೂಬ್, ಆ ಟೂಬ್, ಈ ಟೂಬ್ ಗೊತ್ತಕ್ಕಪ್ಪ. ಅದ್ಯಾವ್ದ ಯೂಟ್ಯೂಬ್ ಅನ್ನೋದು? ಕಮಲ ಕೇಳ್ತಾವಳಲ್ಲ, ಹೇಳವ ಇನ್ನೊಂದ್ಸರಿ. ಯೂಟ್ಯೂಬ್ ಕೇಳಿಲ್ವಪ್ಪ ಇದ? ಅದೇನೋ ಈಗ ಆಮೇಲೆ ಅದೆಂತದ ಬುಕ್ ಅದಂತಲ್ಲ ಮುಕ್ಕದ್ದು ಫೇಸ್ಬುಕ್ ತಕಾಳಪ್ಪ. ಅದ್ ಯಾವ್ಯಾವ ಬುಕ್ ನನಗೇನ್ ಗೊತ್ತಪ್ಪ? ಸಾಲಿ ಪುಸ್ತಕವೇ ಕಂಡವನಲ್ಲ. ನಮ್ಮ ನಾವು ಈ ಸ್ಕೂಲ್ನಾಗ ಹೋಯ್ವಾಗ ಏನಾಯ್ತಿತ್ತಪ್ಪ? ಈ ಕಂಡವನಲ್ಲ. ನಮ್ಮ ನಾವು ಈ ಸ್ಕೂಲ್ನಾಗ ಹೋಯ್ವಾಗ ಏನಾಯ್ತಿತ್ತಪ್ಪ? ಈ ಸಿಲೇಟ ಹಾಕೊಂಡ್ ಹೋಯ್ತಿದ್ದು ಬ್ಯಾಗ್ ಸಿಲೇಟ್ ಗೊತ್ತು. ಚಂದ್ರಣ್ಣ ಕೂಲಿ ಮಠದಾಗೆ ಮಳ್ಳ ಮೇಲೆ ತಿದ್ಸೋರು, ಬೆಳ್ಳೆಲ್ಲ ಕಿತ್ಕೋ ಹೋಯ್ತದೆ ಅಂತ ನಮ್ಮ ಅಪ್ಪ ಗಜ್ಗವ ಕತ್ರಿಸ್ಬಿಟ್ಟು ಬೆಳ್ಳಿಗಾಕವ. ಗಜ್ಗವ ಬೆಳಗಾಕೊಂಡು ಕೂಲಿ ಮಠದಾಗೆ ತಿದ್ದಿ ತಿದ್ದಿ ತಿದ್ದಿ ಅಕ್ಷರವ ಕಲ್ತಿಪ್ಪ. ನೀನು ಹಂಗ ತಿದ್ದದಕ್ಕೆ ಈಗ ಗದ್ಗ ಏರಿರೋದು ಕಣ. ಹಂಗಲ್ಲ, ಆಮೇನ್ ಓದಿದ ಮೇಳು ಸುಮ್ಕಿರೋ ಇದ್ಯಕ್ಕೂ ಬುದ್ಧಿಗೂ ಒಂದ್ಕೊಂದ್ ಸಂಬಂಧ ಇಲ್ಲ. ಎಲ್ಲ ಇದ್ಯಾವಂತರು ಬುದ್ಧವಂತರಲ್ಲ, ಎಲ್ಲ ಬುದ್ಧವಂತರು ಇದ್ಯಾವಂತರಲ್ಲ. ಈಗ ಯಾತಕ್ ಬಂದೆ ವಿಚಾರ ಅಂದ್ರೆ, ಯಾಕೆ ಬಟ್ಟೆ ಚೀಲ ಕೊಟ್ಲು ಅಂತ ಯೋಚನೆ ಮಾಡಪ್ಪ. ಮೀನ್ ಆಂಟಿ, ಏ ಆಂಟಿ ಪಾಂಟಿ ಎಲ್ಲ ಹಳ್ಳಿ ಜನ ಮಾತಾಡ್ಬಾರ್ದಕ್ಕಪ್ಪ. ಅದ್ಯಾಕಪ್ಪ? ನಮ್ಯಾಕ ಅಕ್ಕ ಅವ್ವ ಅನ್ಬೇಕು ನೋಡ್. ಕಾಮನಕ್ ನಗ್ತಾವಳೆ ಅಲ್ಲಕ್ಕಪ್ಪ. ಈಗ ಒಳ್ಳೆ ಚಿಕ್ಕ ಚಿಕ್ಕ ಹುಡುಗಿರಂಗೆ ಇರ್ತವೆ, ಅವ್ರಿಗಿಂತ ಚಿಕ್ಕ ಇರೋರು ಆಂಟಿ ಅಂಕಲು ಅಂತಾರೆ, ಅದು ಸರಿಯಾಗಿ ಕಾಣಕ್ಕಿಲ್ಲ ನಂಗೆ ಮಾಮ್ ಅಂತ ಕರೀತಾರೆ. ಅದೇನು ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲಕ್ಕಪ್ಪ ಮಾಮ್. ಓಲೆ ಬಿಡು, ಈಗ ಪರಿಸರ ದಿನಾಚರಣೆ ದಿವಸ ಈ ಪ್ಲಾಸ್ಟಿಕ್ ಬಗ್ಗೆ ಅಪಾರ ಮಾತಾಡಿದ್ರಂತೆ. ಈಗ ಏನು ಪ್ಲಾಸ್ಟಿಕ್ ಅಪಾರ ಬಳಸ್ತಾವ್ರಲ್ಲ, ಅದ ಕಡಿಮೆ ಮಾಡಬೇಕು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಈ ಪ್ಲಾಸ್ಟಿಕ್ ಬ್ಯಾಗ್ ಆಗಲಿ ಪ್ಲಾಸ್ಟಿಕ್ ಬಾಟ್ಲ್ ಆಗಲಿ ಅದ್ರ ಕೆಳಗಡೆ ನಂಬರ ಬರ್ದಿರ್ತಾರಂತೆ ಕಣಣ್ಣ. ನೀನ್ ನೋಡಿದ್ಯಾ? ಇಲ್ಲ ಕಯ್ಯ. 1, 2, 3, 4, 5 ಅಂತ ಆ ಪ್ಲಾಸ್ಟಿಕ್ ಮೇಲೆಲ್ಲ ನಂಬರ್ ಹಾಕಿರ್ತಾರಂತೆ. ಈ 1 ಅಂತ ಹಾಕಿರೋದು ಇನ್ನೊಂದ್ಕಿಂತ ಬಳಸಂಗೆ ಇಲ್ವಂತೆ. ಇಸ ಆಗೋದಂತ ಅದ್ರ ಒಳಗಡೆ ಇಟ್ಟಿದ್ದು. ಅದೇನ ಹೇಳ್ತಾರಪ್ಪ ಈಗ ಥ್ರೋ ಅಂತ ಅದೇನ ಹೇಳ್ತಿರ್ತಾರೆ ನಮ್ಮ. ಅಷ್ಟೇ ಅಲ್ಲ ಕಚ್ಚಂದ್ರಣ್ಣ, ಈಗ ಪ್ಲಾಸ್ಟಿಕ್ ಬಾಟ್ಲಿ ಬರ್ತದಲ್ಲ ನಮ್ ಜನ ಏನ್ ಮಾಡ್ತಾರೆ, ಅದ್ರದ ನೀರ ತಗೊಬಿಡ್ತಾರೆ. ಈ ಬ್ಯಾಂಗ್ಳೂರ್ಗೆ ಹೋದಾಲೋ ಇಲ್ಲ ಪ್ಯಾಟೆಗೆ ಹೋದಾಗಲೋ ಅದ ಯಾವಾಗ್ಲೂ ಬಳಸ್ಕೊಂತ ಕುಂತಿರ್ತಾರೆ. ತಿಂಗಳಾದ್ರೂ ಅದೇ ಬಾಟ್ಲಾಗೆ ನೀರ್ ಹಿಡ್ಕ ಓಡಾಡ್ತಿರ್ತಾರೆ. ಅದು ಒಂದ್ಸರಿ ಬಳಸ್ಬಿಡೆ ಮತ್ತೆ ಬಳಸಂಗಿಲ್ವಂತದ, ಎಸಿಬೇಕು. ಅದೇ ತರ ಈ ಸಂಖ್ಯೆನ ಕೊಟ್ಟಿರೋದು. ಈಗ 5, 6 ಸಂಖ್ಯೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಕೆ ಮಾಡ್ತಾರೆ. ಅದು ಪ್ಲಾಸ್ಟಿಕ್ಕಿನ ಗುಣಮಟ್ಟನ ಸಾರ್ತದಂತದ್ದು. ಏನೇ ಆದ್ರೂ ಈ ಪ್ಲಾಸ್ಟಿಕ್ ನ ಬಳಸಬಾರ್ದು ಕಪ್ಪ. ನಮ್ ತಾಮ್ರ ಚೊಂಬು ಆಮೇಲೆ ಕಷ್ಟ ಇದ್ರೂ ಪರವಾಗಿಲ್ಲ ಅಂತ ಹೊಸಿ ಮಾಡಿಕೆ, ಆಮೇಲೆ ಇಷ್ಟೀಲ್ ಆದ್ರೂ ಪರವಾಗಿಲ್ಲ, ಇಷ್ಟೀಲ್ ಆದ್ರೂ ಪರವಾಗಿಲ್ಲ. ಏನಪ್ಪ ಎಲ್ಲೆಲ್ ಸಾಧ್ಯವೋ ಅಲ್ಲೆಲ್ಲ ಪ್ಲಾಸ್ಟಿಕ್ ನ ಬಿಟ್ಬಿಡ್ಬೇಕು. ಹಂಗಂತಿದ್ದಾಗ ನಾನು ಏನ ಮಾಡಿದೆ ಗೊತ್ತಾ? ಏನ್ ಮಾಡಿದೆ? ಮನೆ ಒಳಗಿರೋ ಪ್ಲಾಸ್ಟಿಕ್ ಬಕೆಟು, ಚೊಂಬು, ಆಮೇಲೆ ನಮ್ ಯಂಗೂಸ್ರು ಈ ಬ್ಯಾಳೆ ಇದು ಎಲ್ಲ ತಗೊಬಂದ್ ಕಾಣ್ತದ್ ಚೆನ್ನಾಗಿ ಅಂದ್ಬಿಟ್ಟು ಎಲ್ಲವೂ ಪ್ಲಾಸ್ಟಿಕ್ ತ ಜೋಡಿಸ್ಕೊಬಿಟ್ಟಿದ್ರು. ನಾನು ಕಮಲಂಕ್ ನಂಗೆ ಯಾರೋ ಭಾಷಣ ಮಾಡಿದ್ದ ಕೇಳಿದ್ನ, ಎಲ್ಲ ತಗೊಬಂದ್ ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟಿವ್ನಿ. ಅಯ್ಯೋ ನಾನೆಲ್ಲ ಮಾರ್ಬಿಟ್ಟೇನು ಅನ್ಕೊಂಡಿದ್ದೆ. ಮಾರಿದ್ರೆ ನೀ ತಗೊಂಡಿದ್ದೆ ಅಲ್ಲಕ್ಕಪ್ಪ. ಅದು ಬ್ಯಾಳೆ ಅಲಸಂದೆ ಕಳ್ಳಕಾಳು ಅದನ್ನ ಮೆಣಸು ಜೀರ್ಗೆ ಅದೆಲ್ಲ ಹಾಕಿ ಕಾಣ್ತದೆ ಅನ್ಕೊಂಡು ಜೋಡಿಸಿದ್ರು ಅಂತ ನೋಡ್ಬಿಟ್ಟು ಏನಾರು ದಾನ್ಗಿನ ಮಾಡ್ಬಿಟ್ನೋ ಅಥವಾ ಏನಾರು ಮಾರ್ಬಿಟ್ನೋ ಅಂತ ಅನ್ಸುತ್ತೆ. ಈಗ ಅದು ಕೆಟ್ಟದು, ಅದು ಉಪಯೋಗಕ್ಕೆ ಬೇಡ ಅಂತ ದಾಚ್ಕಾಕಿರೋದು ನೀ ತಂದು ಉಪಯೋಗಿಸ್ತೀಯಾ? ಇಲ್ಲಕ್ಕವ್ವ, ನಾನಂತೂ ಸೂತಾರಾಮ್ ನಾನು ಮುಟ್ಟೋದಿಲ್ಲ. ಯಾಕಂತಂದ್ರೆ ನಿನ್ನ ಭಾಷಣ ಕೇಳಿದ ಮೇಲೆ ನಾನು ಪ್ಲಾಸ್ಟಿಕ್ ನೋಡಿದ್ರೆ ನನಗೆ ಭಯ ಆಯ್ತದಕ್ಕವ್ವ. ಅದೇನೋ ಹೇಳ್ದಲ್ಲವ ಕ್ಯಾನ್ಸರು ಪಾನ್ಸರು ಅಂತೆಲ್ಲ ಹೇಳ್ಬಿಟ್ಟಲ್ವ. ಅಲ್ಲಕ್ಕವ್ವ ಕಾಸ ಕೊಟ್ಬಿಟ್ಟು ನಮ್ಗೆ ಕಾಯಿಲೆನ ತಕೊಂಬರದ ಆಗಿರೋದು. ಆ ಬಿಡವ ಈಗ ಅದು ಬಿಟ್ಕದಂತೆ. ಎಂಥದೇ ಪ್ಲಾಸ್ಟಿಕ್ ಆಗಲಿ ಅದ್ರಾಗೆ ಬಿಸಿ ಪದಾರ್ಥ ಹಾಕ್ಬಾರ್ದಂತೆ. ಆಮೇಲೆ ಉಪ್ಪುಂಕಾಯಿ ಹಾಕೊಂಡು ತರ್ಕೊಳ್ಳೋಣ ಅದ್ರೊಳಕ್ಕೆ. ಹಿಂದೆ ನಮ್ಮ ತಾಯಿ ಜಾಡಿಯ ಬಳಸೋರು, ಆ ಜಾಡಿ ಒಳಗಡೆ ಇಷ್ಟಿಲ್ದು ಈ ಸ್ಪೂನು ಹಾಕ್ತಿರ್ಲಿಲ್ಲ ಒಳಕ್ಕೆ, ಮರದ್ದು ಒಂದು ಸೌಟ ಮಾಡಿಸ್ಕೊಂಡಿರೋರು ಸ್ವಾಟ್ಗ, ಅದರಲ್ಲೇ ತಿರುವುದು ಉಪ್ಪಿನಕಾಯ. ನೋಡಪ್ಪ ಎಷ್ಟು ಚೆನ್ನಾಗಿರ್ತಿತ್ತು. ಯಾವ ಕಾರಣಕ್ಕೂ ಯಾವುದೇ ಲೋಹದ ಪದಾರ್ಥ ಉಪ್ಪಿನಕಾಯಿ ಒಳಗಡೆ ಹಾಕ್ತಿರ್ಲಿಲ್ಲ. ಈಗ ಆ ಪ್ಲಾಸ್ಟಿಕ್ ಒಳಗೆ ಹಾಕೊಂಡು ಅದು ಬಿಟ್ಕತಾ ಇರ್ತದಂತೆ ಕಾರಣ ಇಸವ ಪ್ಲಾಸ್ಟಿಕ್ಕು, ಅದೇ ಮನ್ಸಂಗೆ ಕ್ಯಾನ್ಸರ್ ಆಗಿ ಬರ್ತದ. ಈಗ ಆ ಜಾಡಿ ಅಂತ ಹೇಳ್ತಿದ್ದಂಗೆ ನನಗೆ ಇನ್ನೂ ನೆಪ್ಪದ ಜಯಣ್ಣ. ಏನು ಅಂತಂದ್ರೆ ನಮ್ಮವ್ವ ಯಾವ್ದ ಆ ಜಾಡಿ ಒಳಗೆ ಇದ ಹಾಕ್ಬಿಡೋಳು, ಯಾವ್ದಪ್ಪ ಹೇಳ್ದಲ್ಲ ಉಪ್ಪಿನಕಾಯ. ಉಪ್ಪಿನಕಾಯಿ ನಮ್ಗೆ ಏನಪ್ಪ ಹೆಸರಿರ್ತಿರ್ಲಿಲ್ಲ ಅನ್ಕೋವ ಮುದ್ಗುವ ಇಟ್ ನಮ್ಗೆ ಏನಪ್ಪ ಹೆಸರಿರ್ತಿರ್ಲಿಲ್ಲ ಅನ್ಕೋವ ಮುದ್ಗುವ ಇಟ್ಗೆ ನಾಮೇನ್ ಮಾಡಮು ಅವ ಹೊಸಿ ಜಾಡಿಲಿ ಹೊಸಿ ರಸ ಅದಲ್ಲ ಹೊಸಿ ಹಾಕೊಡು. ಏನಪ್ಪ ಅಮೃತ ಕೈ ಅಮೃತ ಅದು ಉಣ್ತಿದ್ರೆ ಅಲ್ವಾ ಜಾಡಿ ಟೇಸ್ಟು. ಈಗ ಅದ್ಯಾವ್ದ್ರಲ್ಲಿ ನೀ ಹೇಳ್ದಲ್ಲಪ್ಪ ಪ್ಲಾಸ್ಟಿಕು ಇಷ್ಟೀಲು ಅದ್ರೊಳಗೆ ಹಾಕ್ಬಿಡ್ತಾರೆ, ರುಚಿಯೇ ಇರಕಿಲ್ಲಕವ. ಚಂದ್ರಣ್ಣ ಈ ಸೆಟ್ಟಿಹಳ್ಳಿ ಟೆಂಟ್ನಾಗ ಒಂದು ಸಿನಿಮಾ ನೋಡಿರ್ಲಿಲ್ವ ನಾನು ನೀನು? ಅಯ್ಯೋ ಗೊಬ್ಬಿಡ್ಬು ಬಿಡಪ್ಪ ಬಿಡಪ್ಪ ನನ್ನ ನೆಪ್ಪ ಆಯ್ತು ಈಗ. ಯಾವ್ದ ಹೇಳು? ಅದೇ ಕಯ್ಯ ಭೂತಯ್ಯ ನಮಗ ಅಯ್ಯ ಅದ್ರಾಗೆ ಆ ಉಪ್ಪಿನಕಾಯ್ದು ಬತ್ತತೆ ನೋಡು, ಎಲ್ಲ ಏನೇನೋ ಕದ್ಗೋ ಹೋಯ್ತಾ ಇದ್ರೆ ಉಪ್ಪಿನಕಾಯಿ ಕದ್ಕೊಂಡು ಹೋಗ್ತಾರೆ. ಏನು ಅಂದ್ರ ಏನು ಇಲ್ದೇದವ್ರಿಗ ಅದೇ ಅಲ್ವಪ್ಪ ಅಮೃತ. ಆಮೇಲೆ ಎಲ್ಲ ವಾಪಿಸ್ ಕೊಡ್ತಾರೆ ನೋಡು, ಅವಾಗ ಹೇಳ್ತಾನೆ ಎಲ್ಲಾ ಅವ್ರವ್ರು ತಗ ಹೋಗಿದ್ ಕೊಟ್ರು, ನಾನ್ ಬರೀ ಜಾಡಿಯ ಕೊಡ್ತಾ ಇದ್ದೀನಿ, ಉಪ್ಪಿನಕಾಯಿ ತಿಂದ್ಬಿಟ್ಟಿದೀನಿ ಅಂತ. ಈಗ ಮೀನಕ್ಕ ಯಾಕೆ ಕೈ ಚೀಲ ಕೊಟ್ಲು ಅಂದ್ರೆ, ನಾಳೆಯಿಂದ ಹೋಗ್ಬೇಕಾರೆ ಇದೇ ಚೀಲ ಹಿಡ್ಕೋ ಹೋಗು, ಪೇಟೆ ಹೋಗುವಾಗಲೂ ಹಿಡ್ಕೋ ಹೋಗು, ಬರುವಾಗ್ಲೂ ಹಿಡ್ಕಬ, ಈ ಬಟ್ಟೆ ಚೀಲದಾಗೆ ಎಲ್ಲ ಕೆಲಸ ಮಾಡ್ಬೇಕು ಅಂತ. ಆಮೇಲೆ ಯಾವ್ದೋ ಒಂದ್ ಸಂಸ್ಥೆ ಅದಂತಲ್ಲವ ಇಲ್ಲೆಲ್ಲ ಕೃಷಿ ವಿಜ್ಞಾನ ಕೇಂದ್ರ, ಅವರು ಏನೋ ಒಂದ್ ದೊಡ್ಡದಾಗ ಜಾಹೀರಾತ್ ಕೊಟ್ಟಿದ್ರು, ಅದ್ ಬೇರೆ ಕೊಟ್ಲ, ಅದ್ರಾಗೆ ಅವರು ನಿಮ್ ಮನೆಯಾಗಿರೋ ಎಲ್ಲ ಹಳೆ ವಸ್ತುಗಳನ್ನೆಲ್ಲ ತಂದು ಕೊಟ್ರ, ನಾವು ಬಟ್ಟೆ ಚೀಲವ ಕೊಡ್ತೀವಿ, ಆಮೇಲೆ ವೇಸ್ಟ್ ಆಗಿರೋದ್ ಏನಾದ್ರು ಕೊಟ್ರೆ ಒಳ್ಳೆ ಸಸಿಯ ಕೊಡ್ತೀವಿ, ಮತ್ತೆ ಬಟ್ಟೆ ಚೀಲವ ಬಟ್ಟೆ ಚೀಲದ ಜೊತೆ, ಆಮೇಲೆ ವೇಸ್ಟ್ ಆಗಿರೋದ್ ಏನಾದ್ರು ಕೊಟ್ರೆ ಒಳ್ಳೆ ಸಸಿಯ ಕೊಡ್ತೀವಿ, ಮತ್ತೆ ಬಟ್ಟೆ ಚೀಲವ ಬಟ್ಟೆ ಚೀಲದ ಜೊತೆ ಬದಲಾಯಿಸ್ಕೊಂಡು ಬಳಸ್ಕೊಳ್ಳಿ ಅದ ಅಂತ. ಯಾರು ಅವ್ರು ಮಾಡಕ್ಕಾಯ್ತದೆ, ನಮ್ ಕೈನಲ್ಲಿ ಮಾಡಕ್ಕಾಗೋದಿಲ್ವೇ ಚಂದ್ರಣ್ಣ? ಹೋಗಪ್ಪ, ನಾವು ಒಂದು ಗಿಡ ನೆಡ್ಬೇಕು ಮನೆ ಮುಂದೆ, ಒಂದೋ ಎರಡೋ ಗಿಡವ, ಅದ ಪೋಷಣೆ ಮಾಡ್ಬೇಕು. ಈ ಪ್ಲಾಸ್ಟಿಕ್ ನ ಬಳಸಬಾರ್ದು, ಎಲ್ಲಿಂದ್ರಲ್ಲಿ ಎಸಿಬಾರ್ದು, ಕೈಗೆ ಸಿಕ್ಕಿದ ಪ್ಲಾಸ್ಟಿಕ್ ನ ತಗೊಬಂದು ಒಂದ್ ಕಡೆ ಇಟ್ಟು ಸಂಗ್ರಹ ಮಾಡಕ್ ಗೊತ್ತಾರಲ್ಲಪ್ಪ, ಅವ್ರಿಗೆ ಕೊಟ್ರೆ ಅದ್ರ ಮರುಬಳಕೆ ಮಾಡ್ತಾರಂತೆ. ಯಾರೋ ರಸ್ತೆಗೆ ಹಾಕಾರಂತೆ, ಟಾರ್ ಮಾಡ್ತಾರಂತೆ, ಹಿಂಗೆಲ್ಲ ಸಿಮೆಂಟು ಮಾಡ್ದಾರಂತೆ ಕಪ್ಪ, ಸಿಮೆಂಟ್ ಮೂಕವ. ನಾನು ಎಲ್ಲೋ ನಮ್ಮ ಮೈದ ಪೇಪರ್ ಜೋರಾಗಿ ಓದ್ತಿದ್ದ ಒಂದ್ ನಾಲ್ಕೈದು ದಿನದ ಹಿಂದೆ, ಆ ಪೇಪರ್ ಅಲ್ಲಿ ಓದೋದನ್ನ ಕೇಳ್ಕೊಂಡಿ ನಾನು, ಇನ್ನೊಂದ್ ಕಿತ ಓದಪ್ಪ ಅಂದಿ. ಆ ಟಾರ್ ಮಾಡ್ತಾರೆ, ಸಿಮೆಂಟ್ ಬೆರೆಸ್ತಾರೆ, ಮನೆ ಗಟ್ಟಿಯಾಗಿರ್ತದಂತೆ ಕವ್ವ ಅದು. ಇರ್ಲಿ, ಪ್ಲಾಸ್ಟಿಕ್ ಅಂದಾಗ ಗೆಪ್ತಿ ಬಂತು ಕಣಣ್ಣ. ಮೊನ್ನೆ ನಾನು ನೀನು ಹೋಗಿದ್ವಲ್ಲ ಕಮಲಕ್ಕ, ನೀನು ಕೇಳಕ, ಅಲ್ಲಿ ನಮ್ಮ ವೃಷಭೇಂದ್ರಣ್ಣ ಇದನ್ ಬೆಳೆದಿದ್ದ ಬೇಸ್ಕೆನಾಗೆ ಎಂತದು ಕರ್ಬೂಜವ, ಪ್ಲಾಸ್ಟಿಕ್ ಹಳೆಯ ಹಾಸ್ಬಿಟ್ಟು ಸಣ್ಣ ಸಣ್ಣ ಸಣ್ಣ ತೂತವ ಮಾಡ್ಬಿಟ್ಟು ಬೆಳೆದಿದ್ದ ಬೇಸ್ಕೆನಾಗೆ ಎಂತದು ಕರ್ಬೂಜವ, ಪ್ಲಾಸ್ಟಿಕ್ ಹಳೆಯ ಹಾಸ್ಬಿಟ್ಟು ಸಣ್ಣ ಸಣ್ಣ ಸಣ್ಣ ತೂತವ ಮಾಡ್ಬಿಟ್ಟು ಪೈಪ್ನಾಗ ನೀರ್ನ ಬಿಟ್ಬಿಟ್ಟು ಕರ್ಬೂಜನ ಚೆನ್ನಾಗಿ ಬೆಳೆದ, ಒಳ್ಳೆ ದರನೂ ಸಿಕ್ತು, ಹಳೆಯ ಹಾಸ್ಬಿಟ್ಟು ಸಣ್ಣ ಸಣ್ಣ ಸಣ್ಣ ತೂತವ ಮಾಡ್ಬಿಟ್ಟು ಪೈಪ್ನಾಗ ನೀರ್ನ ಬಿಟ್ಬಿಟ್ಟು ಕರ್ಬೂಜನ ಚೆನ್ನಾಗಿ ಬೆಳೆದ, ಒಳ್ಳೆ ದರನೂ ಸಿಕ್ತು, ನಮಗೂ ಒಂದೆರಡು ಕೊಟ್ಟಿದ್ದ ಬ್ಯಾಸ್ಗೆ ಅಂತ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಲ್ಲ, ಕರ್ಬೂಜನ ಚೆನ್ನಾಗಿ ಬೆಳೆದ, ಒಳ್ಳೆ ದರನೂ ಸಿಕ್ತು, ನಮಗೂ ಒಂದೆರಡು ಕೊಟ್ಟಿದ್ದ ಬ್ಯಾಸ್ಗೆ ಅಂತ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಲ್ಲ, ಅಲ್ಲೇ ಒಂದ ಕುಯ್ಕ ಅಂತ ತಿನ್ಕೊಳ್ಳಿಲ್ವಾ, ಸಕ್ರ ತರ ಇತ್ತಲ್ಲಪ್ಪ. ಆಮೇಲೆ ಏನ್ ಮಾಡ್ದ ಅವನು, ಅದ ಹಂಗೆ ಉಳುಮೆ ಮಾಡ್ಬಿಟ್ಟ ಮಣ್ಣಿನ. ಅಲ್ಲಕ್ಕಪ್ಪ, ಪ್ಲಾಸ್ಟಿಕ್ ಸಾವಿರಾರು ವರ್ಷ ಮಣ್ಣಾಗಿದ್ರು ಕರಗದಿಲ್ವಂತೆ, ಅದ ತಗೋಗಿ ಇವನ್ ಮಣ್ಣಿಗೆ ಸೇರಿಸಿದ್ರೆ ಮುಂದೆ ನೀರೆಂಗ್ ಇಳಿತದೆ ಮಣ್ಣೊಳಕ್ಕೆ, ಮತ್ ಇವನು ಪ್ಲಾಸ್ಟಿಕ್ ನೇ ತಿಂದದ, ಆಮೇಲೆ ಬೆಳ್ಕೊಂಡು ಆ ಪ್ಲಾಸ್ಟಿಕ್ ನ ಆಯ್ಬೇಕಿತ್ತು, ಮಣ್ಣಿಗೆ ಹಂಗ ಉಳ್ಬಾರ್ದು ಕಪ್ಪ ಅಂದ್ರೆ ಅದ್ನ್ಯಾರ ಆಯೋರು ದುಡ್ಡಾರ್ ಕೊಡೋರು ಹೋಗು ಜಯಣ್ಣ ಅಂದ. ನಾವು ಆಹಾರ ಸುರಕ್ಷತೆ, ಆಹಾರ ಉತ್ಪಾದನೆ ಅಂತೆಲ್ಲ ಮಾತಾಡ್ತೀವಿ, ನಮ್ ರೈತರು ಅವ್ರು ಬಳಸೋವಂತ ಪ್ಲಾಸ್ಟಿಕ್ ನೇಯ ತಗೋಗ್ ತಗೋ ಮಣ್ಣಿಗೆ ಸೇರಿಸ್ಕೊಂಡ್ರೆ ಮುಂದೆ ಹೆಂಗವ ಬದುಕು ಕಷ್ಟ ಆಯ್ತದೆ ಬಿಡು ಜಯಣ್ಣ. ಮೊನ್ನೆ ನಮ್ಮ ಕೆಂಪಜ್ ಅಂತ ಹೋದಾಗ ಅವನು ಕುಂತ್ಕೊಂಡು ಹಗ್ಗ ಒಸಿತಾ ಇದ್ದ, ನಾನ್ ಕೇಳ್ದೆ ಎಲ್ಲಿ ಅಜ್ಜ ಸೆಣಬು ಪಣಬು ಎಲ್ಲ ಹೋಗ್ಬಿಟ್ಟವೆ, ಯಾವ್ದ್ರಾಗೆ ಒಸಿತಾ ಇದೆಯಾ ಹಗ್ಗವ ಅಂದ್ರೆ ಯಾವ್ದ್ರದಿರ್ಬೋದು ಹೇಳು. ಗೊಬ್ಬರ ಚೀಲ ಚೀಲಗಳಿಲ್ವಾ, ಏನ್ ಮಾಡನೆ ದಾರ ಎಲ್ಲ ಸರಿಯಾಗಿ ಎಳಕಂಡ ದಾರ ಮಾಡ್ಕೊಂಡ. ನಿಜಯಣ್ಣ ನಿಮ್ ಮೊನ್ನೆ ನೋಡ್ದೆ ಅಮ್ಮ ಸುಮಾರು ವರ್ಷಗಳಿಂದ ಹಂಗೆ ವಸಿತಾವನೆ, ನಾವು ಹೇಳ್ದ ಇದು ಯಾಕಯ್ಯ ಉರಿ ಇಲ್ವಪ್ಪ, ಅದನ್ನ ತಕಂಬ, ಅದ್ಯಾಕೆ ಇದ್ರಲ್ಲಿ ಯಾಕೆ ನೀನು ಉರಿ ಮಾಡ್ಕೊತಿದ್ದಯ್ಯ ಅಂತ ಅಮ್ಮ ಹೇಳ್ದ. ಯಾ ಬಿಡು ಅದೆಲ್ಲ ಯಾರು ಬಳಸ್ತಾರೋ, ಕಿತ್ತೋಯ್ತದ ಕಣ ಉರಿ ಬೇಗ, ಇದಾದ್ರೆ ಸುಮಾರು ವರ್ಷ ಬತ್ತದಕ್ಕಪ್ಪ ಅಂತ ಅಂದ. ಇಂಥವ್ರಿಗೇನು ಹೇಳಕ್ಕಾದ್ದು ಜಯಣ್ಣ? ಮೊನ್ನೆ ಹಂಗಾಯ್ತು, ಅವನು ಹಳ್ಳಿ ಮರದ ಕೆಳಗಡೆ ಕುಂತ್ಕೊಂಡು ವಸಿತಾ ಕುಂತಿದ್ನ, ನಾನು ಆ ಕಡೆಯಿಂದ ನಡ್ಕೊಂಡು ಬತ್ತಾ ಇದ್ದೆ, ಏನು ಕಪ್ಪ ಅಪ್ಪದು ಮಾಡಕವ ಇನ್ನೇನ್ ಮಳಬತ್ತದೆ ಮಳಬತ್ತದೆ ಅನ್ಕೊಂಡು ನಾನು ಓಡ್ತಾ ಇದ್ದೆ. ಅವನು ಏ ನಿಂತ್ಕೊ ಜಯಣ್ಣ, ಇದ್ಯಾಕೆ ಹಿಂಗ್ ಓಡಿಯೇ ಅಂದ. ನಾನು ಹೇಳ್ದೆ, ಅಜೋ ನೆಂದು ಬಿಡ್ತೀಯ ಓಡೋಗ್ ನೀನುವೆ, ದಾರವಾಸ್ಕೊಂಡು ಕುಂತೀಯಲ್ಲ, ಓಡು ಓಡು, ನಾಳಿಗೆ ಮಾತಾಡ್ಕೊಂಡ್ರೆ ಆಯ್ತದೆ ಅಂದ್ರೆ. ಅವನಂದ, ಕುಂತೀಯಲ್ಲ, ಓಡು ಓಡು, ನಾಳಿಗೆ ಮಾತಾಡ್ಕೊಂಡ್ರೆ ಆಯ್ತದೆ ಅಂದ್ರೆ. ಅವನಂದ, ಮುಟ್ಟಾಳ ನೀನು, ಮಳೆಯಲ್ಲಿ ಬತ್ತದೆ ಅಂದ. ನಾನು ಅಲ್ಲೇ ಮಾಡಾಗದೆ ಇನ್ನೇನು ಬೀಳೋ ಹಂಗದೆ ಹಿಂಗಂದಿಯಲ್ಲ ಜ ಅಂದರೆ, ನೋಡಲ್ಲಿ ನೀನು ಮಳೆಯಲ್ಲಿ ಬತ್ತದೆ ಅಂದ. ನಾನು ಅಲ್ಲೇ ಮಾಡಾಗದೆ ಇನ್ನೇನು ಬೀಳೋ ಹಂಗದೆ ಹಿಂಗಂದಿಯಲ್ಲ ಜ ಅಂದರೆ, ನೋಡಲ್ಲಿ ನಾಯಿ ಕ್ಯಾಂಪ ಆರಾಮ ಮನಿಕ ಉಳ್ಳಾಡ್ತಿಲ್ವ, ಮಳೆ ಬರೋದು ಅವನಿಗೆ ಗೊತ್ತಾಯ್ತದೆ ಎಲ್ಲರಿಗೆ. ಇನ್ನೇನು ಬೀಳೋ ಹಂಗದೆ ಹಿಂಗಂದಿಯಲ್ಲ ಜ ಅಂದರೆ, ನೋಡಲ್ಲಿ ನಾಯಿ ಕ್ಯಾಂಪ ಆರಾಮ ಮನಿಕ ಉಳ್ಳಾಡ್ತಿಲ್ವ, ಮಳೆ ಬರೋದು ಅವನಿಗೆ ಗೊತ್ತಾಯ್ತದೆ ಎಲ್ಲರಿಗಿಂತ ಮುಂಚೆ. ಅವನು ಆರಾಮ ಮನಿಕೊಂಡು ಉಳ್ಳಾಡ್ತಾವನೆ ಅಂದ್ರೆ ಮಳೆ ಬರೋದಿಲ್ಲ ಕೂತ್ಕೋ ಅಂದ. ಅವನು ಅಂದಂಗೆ, ಇದೇ ನಿಮ್ಸ ಕಮಲಕ್ಕ ಬರ್ರಂತದ್ ಎಲ್ಲಿತ್ತೋ ಗಾಳಿ ಬೀಸ್ತಾ ಮೋಡವೆ ಹೊಂಟೋಯ್ತು, ಒಂದು ಅನಿಯೂ ಬರ್ನಿಲ್ಲ. ನೋಡಪ್ಪ, ನಮ್ಮ ಅಜ್ಜ ಯಜ್ಞಾನಿಕಯ್ಯ ಅಲ್ವಪ್ಪ, ಏನ್ ಮೇಲೆ ಇದೊಂದು ತಿಳ್ಕೊಳ್ಬೇಕು ಕಣ್ಣಣ್ಣ. ಏನವ್ವ, ನಾಯಿ ಹೊರಗೆ ಬಿಟ್ಬಿಡ್ತಾರೆ, ನಾಯಿ ಮಲಗೈತಾ ಎದ್ದು ಓಡೈತಾ ಅಂತ ನೋಡ್ಕೋ. ಅದು ಹಳ್ಳಿ ನಾಯಿ, ಸಿಟಿ ನಾಯಿ ಎಲ್ಲಿ ನೋಡ್ದೆ ನೀನು? ನಾನು ಯಾವ ಸಿಟಿಗೆ ಹೋಯ್ತಾ ಇದ್ದೆ? ಅಲ್ಲಕವ್ವ, ಈಗ ನಮ್ಗೆ ಹೋಯ್ತಾ ಇರ್ತೀವಿ ಆಯ್ತಾ, ಈಗ ಹಳ್ಳಿಲುವೆ ನಾಯಿಗಳ ಸಂಖ್ಯೆನೂ ಕಡಿಮೆ ಆಗ್ಬಿಟ್ಟದೆ ಕವ್ವ, ಯಾರು ಜಯಣ್ಣ ಅದಕ್ಕೆ ಸರಿಯಾಗಿ ನೋಡ್ಕೊಳ್ದೇನೆ ಅದೆಲ್ಲೆಲ್ಲೋ ಊಟಾಯ್ತದೆ, ನಾಯಿಗಳು ಸಿಗ್ತಾನೆ ಇಲ್ಲ ಕವ್ವ. ನಾಯಿ ಹಳ್ಳಿಲುವೆ ಕಮಲಕ್ಕ ಒಂದೇಳು ನಾಯ ದತ್ತು ತಕೊಂಡವಳೆ, ನೋಡ್ಬೇಕಾರೆ ಒಂದ್ ಕರೆಯದು ಒಂದ್ ಕೆಂಪದು. ಅಲ್ಲಕವ್ವ, ಮಳೆ ನೋಡಕ ಇಷ್ಟ ದಿನ ಅದ್ ಗೊತ್ತಿರ್ಲಿಲ್ಲ, ಇನ್ಮೇಲೆ ನೋಡ್ತೀನಿ. ಮಾಡಾದಾಗ ಎಲ್ಡು ನಾಯಿ ಹೊರಗ್ ಬಿಟ್ಬಿಡ್ತಾಳೆ, ಮಳೆ ಬರ್ತದ ಇಲ್ವ ಅಂತ ನೋಡಕ. ಇದ್ರೆ ಮಳೆ ಬರ್ತದೆ ಖುಷಿಯ, ನೀನ್ ಕಷ್ಟ ಪಡದ ಅವ್ ನೋಡಿ ಎಷ್ಟು ಖುಷಿ ಪಡ್ತಾವನ. ಮಳೆ ದೂರು ಯಾಕೆ ಹೇಳ್ದೆ ಅಂದ್ರೆ, ರೈತರಿಗೆ ಮುಂಗಾರು ಮುಖ್ಯ ಅಲ್ವೇನಣ್ಣ? ಮುಂಗಾರು ಬತ್ತಿದ್ದಾಗೆಯ ಎಲ್ಲ ಕೆಲ್ಸನೂ ಆರಂಭ ಆಯ್ತದೆ. ರೈತರು ಕೂಡ ಕಾಯ್ತಲೇ ಅವ್ರೆ, ಯಾವಾಗ ಬತ್ತದೋ ಯಾವಾಗ ಬತ್ತದೋ ಅಂತ. ಹವಾಮಾನ ಇಲಾಖೆನವರು ಆಸಾದಾಯಕವಾಗಿ ಹೇಳವ್ರೆ, ಬತ್ತದೆ ಬತ್ತ 12ನೇ ತಾರೀಕಿಂದ ಎಲ್ಲ ಕಡೆಗೂ ಹರಡ್ತದೆ. ಘಟ್ಟ ಪ್ರದೇಶದಲ್ಲಿ ಮೊದಲಿಗೆ ಜಾಸ್ತಿ ಮಳೆ ಬೀಳ್ತದೆ, ಆಮೇಲೆ ಎಲ್ಲ ಕಡೆ ಮಳೆ ಬೀಳ್ತದೆ, ಏನು ಎದುರ್ಕೋಬೇಡಿ ಅಂತ. ಈಗ ನಿಂಗ್ಯಾಕೆ ಹೇಳ್ತಿದ್ದೀನಿ ಗೊತ್ತೇ, ನಮ್ಮ ಪ್ರಧಾನ ಮಂತ್ರಿಗಳು ಬೋ ಹಿಂದೆನೆ ಹೇಳವ್ರೆ, ಏನಪ್ಪ ಒಂದೊಂದು ಅನಿ ನೀರ್ಗುವೆ ಹೆಚ್ಚೆಚ್ಚು ಆಹಾರವ ಬೆಳಿಬೇಕು ಅಂತ ಅವ್ರ ಆಸೆ. ಅದೇನೋ ಇಂಗ್ಲಿಷರ್ ಹೇಳ್ತಾರಕವ ನನಗೆ ಗೊತ್ತಿಲ್ಲ, ಅದೇನು ಹೇಳು ಗೊತ್ತಲ್ಲ ಜಯಣ್ಣ ನಿನಗೆ ಇಂಗ್ಲಿಷ್. ಏನಪ್ಪ ಒಂದೊಂದು ಅನಿ ನೀರ್ಗುವೆ ಹೆಚ್ಚೆಚ್ಚು ಆಹಾರವ ಬೆಳಿಬೇಕು ಅಂತ ಅವ್ರ ಆಸೆ. ಅದೇನೋ ಇಂಗ್ಲಿಷರ್ ಹೇಳ್ತಾರಕವ ನನಗೆ ಗೊತ್ತಿಲ್ಲ, ಅದೇನು ಹೇಳು ಗೊತ್ತಲ್ಲ ಜಯಣ್ಣ ನಿನಗೆ ಇಂಗ್ಲಿಷ್. ಬರಕಿಲ್ಲ ಕಮಲಕ್ಕ ನಕ್ಸಾರ ಮಾಡ್ತಾಳೆ. ಮೋರು ಏನೋ ಬತ್ತಾವ, ನೋಡ್ದ ಕಮಲಕ್ನೇ ಹೇಳ್ತಾಳೆ. ಅಬ್ಬ ಕಾನ್ವೆಂಟ್ ಅಲ್ಲಿ ಹೋಗಿ ಓದಿರಬ್ಬ, ಅವ್ರ ಅಪ್ಪ ನಮ್ ನಿಂಗೆ ಗೌಡ ಇರ್ಲಿಲ್ವಾ, ಅಮ್ಮ ಕಾನ್ವೆಂಟ್ ಅಲ್ಲಿ ಓದ್ಸಿರೋದು ನಮ್ಮ ಸ್ಕೂಲ್ ಅಲ್ಲಿ. ಕಮಲಕ್ಕ ಕಾನ್ವೆಂಟ್ ಅಲ್ಲಿ ಓದ್ಸಿರೋದು ನಮ್ಮ ಸ್ಕೂಲ್ ಅಲ್ಲಿ. ಕಮಲಕ್ಕ ನಾವು 5ನೇ ಕ್ಲಾಸ್ ತನಕ ಕನ್ನಡದಲ್ಲೇ ಓದಿದ್ದಲ್ವಾ, ಹ್ಞೂ ಅದನ್ನೇ ಹೇಳ್ತೀನಿ ಕೇಳು. 6ನೇ ಕ್ಲಾಸ್ಗೆ ಒಬ್ರು ಇಂಗ್ಲೀಷ್ ಮಾಸ್ಟರ್ ಬಂದ್ರಪ್ಪ, ಅವರು ಇಂಗ್ಲೀಷ್ನಾಗೆ ಬರೆದ್ರೆ ಅಣ್ಣ ಅದು ಏನೋ ಹೇಳ್ತಾರಲ್ಲ ಒಂದ್ಕೊಂದು ಸೇರ್ಸ್ ಬರೆಯೋದು ಅಂತ, ನಮಗೆ ಬಿಡಿಸ್ಬಾರ್ದ್ರೆ ಅರ್ಥ ಆಗಕ್ಕಿಲ್ಲ. ಸೇರಿಸ್ಬಾರ್ದ್ರೆ ಏನ್ ಗೊತ್ತಾಯ್ತದೆ, ಅವ್ರು ಮ್ಯಾಲಕ್ ಗೆರೆ ಹೇಳಿದ್ರೆ ಮ್ಯಾಲಕ್ ಕೇಳ್ಕೊಳ್ಳೋದು, ಕೆಳಗ್ ಗೆರೆ ಹೇಳಿದ್ರೆ ಕೆಳಗೆ ಹೇಳ್ಕೊಳ್ಳೋದು, ಮನಗೋಗಿ ಓದಿದ್ರೆ ಏನು ಗೊತ್ತಾಯ್ತಿರ್ ನೀವು, ತಲೆ ಮೇಲೆಲ್ಲ ಒಡೆದು ಬುದ್ಧಿವಂತ ನೀನು. ಇದ್ಯಾನ ಮೇಷ್ಟ್ರ ಅಂತ ಇನ್ನೊಂದ್ಸಿ ಇನ್ನೊಂದ್ಕಿತ ಕೇಳೋದಲ್ವಾ? ಹೊಸದ್ರಲ್ಲಿ ಭಯ ಆಯ್ತದಲ್ವೇನಣ್ಣ? ಅದ್ ಯಾಕ ಜಯಣ್ಣ ಕೇಳಲಿಲ್ಲ ಅನ್ನೋದ ನಾ ಹೇಳ್ತೀನಿ ಕೇಳು. ಮೇಷ್ಟ್ರು ಮನೇಲೆಲ್ಲೋ ಗಲಾಟೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು ಅಂತ ಕಾಣಿಸುತ್ತ. ಅದೇನೋ ಪುಸ್ತಕ ಹಿಡ್ಕೊಂಡು ಜಯಣ್ಣ ಒಂದಿನ ಕೇಳಕ್ ಹೋದ್ರಂತ, ಇದೇನ ಸರ್ ಇನ್ನೊಂದ್ಕಿತ ಹೇಳಿ ಅನ್ಕೊಂಡು, ಐ ನನ್ನೇನೆ ಹೇಳ್ಕೊಟ್ಟಿಲ್ವ ನಾನು ನಿನ್ಗೆ ಅನ್ಬಿಟ್ಟು ಗದರ್ಬಿಟ್ಟು ಆ ರೂಲ್ ಅದ್ ದೊಣ್ಣೆ ತಕ್ಕೊಂಡು ಗೊತ್ತಲ್ಲವ ರೂಲ್ ದೋಣಿ, ಆ ರೂಲ್ ದೋಣಿ ತಕ್ಕಂಡು ಗಿಂಡ್ ಮೇಲೆ ನಾಲ್ಕು ಏಟ್ ಕೊಟ್ಟಂತ ನಮ್ಮ ಮೇಸ್ಟ್ರು. ಅದಕ್ಕೆ ಜಯಣ್ಣ ಎದುರ್ಕಂಡಮ್ಮ ಇನ್ನೊಂದ್ಸರಿ ಕೇಳದೆ ಬಿಟ್ಬಿಟ್ಟು ನನ್ಗೆ, ಓದಿ ಬಿಡು ಒಟ್ಟಲ್ಲಿ ನಿನ್ನ ಅನುಭವನ ನೀನ್ ಹೇಳ್ತಾ ಇದೀಯ ಅಂತ ಇದ್ರಲ್ಲೇ ಗೊತ್ತಾಗ್ತೈತೆ. ನಾನ್ ಮೊದ್ಲೇ ಹೇಳಲಿಲ್ವಾ ಈ ಸ್ಕೂಲ್ ಹೋಗಿ ಸ್ಕೂಲು ಈ ನೋಟ್ ಬುಕ್ನೇ ಕಾಣದೆ ಇದ್ದವನು ಕವ ನಾನು, ಈ ಸ್ಲೇಟ್ ತಕೊಂಡು ಹೋಯ್ತಿದ್ದಿ ನಾನು. ಬಿಟ್ಬಿಟ್ಟು ಕುಸಿ ವಿಚಾರ ಹೇಳ್ತೀನಿ ಕೇಳು, ಹೇಳಪ್ಪ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಎಲ್ಲಾದ್ರದ್ದು ಜಾಸ್ತಿ ಮಾಡದೆ, ಭತ್ತ ಜಾಸ್ತಿ ಮಾಡದೆ, ಬೆಳೆಕಾಳು ಜಾಸ್ತಿ ಬೆಳೆ ಬೆಳಕಬೇಕು ಅನ್ನೋದು ಸರ್ಕಾರದ ಆಶಯ. ಅದಕ್ಕೆ ನಿನ್ನೆ ಪೇಪರ್ನಾಗೆ ಎಲ್ಲ ಕೊಟ್ಬಿಟ್ಟಿದ್ರಪ್ಪ, ಯಾವ್ಯಾವ್ದ್ರ ಬೆಲೆ ಹಿಂದೆಷ್ಟಿತ್ತು ಮುಂದೆಷ್ಟಿತ್ತು ಅಂತ. ಅಂದ್ರೆ ಬೆಳೆಕ್ಕಿಂತ ಮುಂಚೆಯ ಬೆಲೆ ಖಾತ್ರಿಯ ಕೊಡ್ತದೆ ಸರ್ಕಾರ. ಅದಕ್ಕೆ ಜನ ಯಾವುದೇ ಈ ಬೆಲೆಗಳನ್ನ ಅರ್ಥ ಮಾಡ್ಕೊಂಡು ಎಲ್ಲಾ ತರ ಬೆಳೆಗಳನ್ನು ಬೆಳಕಬೇಕು. ಭತ್ತ ಅಂದ್ರೆ ಭತ್ತನೇ ಅಲ್ಲ, ಆಯ್ತು, ಅದ್ರ ಜೊತೆ ಇನ್ನೇನಾರ ಬೆಳೆಕಾಳು ಅಲ್ವಾ, ಮುಸ್ಕಿನ ಜೋಳ, ಜೋಳ, ಮೆಣಸಿನ್ಕಾಯಿ, ಹತ್ತಿ, ಎಲ್ಲಾ ತರ ಬೆಳೆ. ಭತ್ತ ಅಂದ್ರೆ ಭತ್ತನೇ ಅಲ್ಲ, ಆಯ್ತು, ಅದ್ರ ಜೊತೆ ಇನ್ನೇನಾರ ಬೆಳೆಕಾಳು ಅಲ್ವಾ, ಮುಸ್ಕಿನ ಜೋಳ, ಜೋಳ, ಮೆಣಸಿನ್ಕಾಯಿ, ಹತ್ತಿ, ಎಲ್ಲಾ ತರ ಬೆಳೆನು ಬೆಳಿಲಿ ಅಂತ ಬೆಂಬಲ ಬೆಲೆ ಜಾಸ್ತಿ ಮಾಡವ್ರೆ, ಅದು ಒಂದು ಖುಷಿ. ಆಯ್ತಾ, ಈ ಕಮಲಕ್ಕ, ಜೋಳ, ಮೆಣಸಿನ್ಕಾಯಿ, ಹತ್ತಿ, ಎಲ್ಲಾ ತರ ಬೆಳೆನು ಬೆಳಿಲಿ ಅಂತ ಬೆಂಬಲ ಬೆಲೆ ಜಾಸ್ತಿ ಮಾಡವ್ರೆ, ಅದು ಒಂದು ಖುಷಿ. ಆಯ್ತಾ, ಈ ಕಮಲಕ್ಕ, ಈಗ ನಿನ್ನ ಖುಷಿಗೆ ಏನು ಕಾಸು ಕೊಟ್ಟಿಯವ್ವ? ಯಾಕಣ್ಣ ಖುಷಿಗೆ ಏನು ಕಾಸು ಕೊಟ್ಟಿಯವ್ವ? ಯಾಕಣ್ಣ ಕಾಸು ಅಂದ್ರೆ ಕಾಸಿ ಕಾಸಿ ಟೀ ಕಾಸು ಕೊಟ್ಟಿಯೋ ಕಾಫಿ ಕಾಸು ಕಾಸು ಅನ್ಕೊಂಡ್ಬಿಟ್ಟೆ. ಅಯ್ಯೋ ಜಯಣ್ಣ, ನಿನಗೆ ಗೊತ್ತಿಲ್ಲ, ಬೋಧಿನ ಆಗ್ಬಿಟ್ಟಿತ್ತು. ಕುಸಿಗೆ ಏನು ಕಾಸು ಕೊಟ್ಟಿಯವ್ವ? ಯಾಕಣ್ಣ ಕಾಸು ಅಂದ್ರೆ ಕಾಸಿ ಕಾಸಿ ಟೀ ಕಾಸು ಕೊಟ್ಟಿಯೋ ಕಾಫಿ ಕಾಸು ಅನ್ಕೊಂಡ್ಬಿಟ್ಟೆ. ಅಯ್ಯೋ ಜಯಣ್ಣ, ನಿನಗೆ ಗೊತ್ತಿಲ್ಲ, ಬೋಧಿನ ಆಗ್ಬಿಟ್ಟಿತ್ತು. ಕಾಸಿ ಟೀ ಕಾಸು ಕೊಟ್ಟಿಯೋ ಕಾಫಿ ಕಾಸು ಅನ್ಕೊಂಡ್ಬಿಟ್ಟೆ. ಅಯ್ಯೋ ಜಯಣ್ಣ, ನಿನಗೆ ಗೊತ್ತಿಲ್ಲ, ಬೋಧಿನ ಆಗ್ಬಿಟ್ಟಿತ್ತು. ನೀನು ಅವಳ ಕೈ ರುಚಿ ನೋಡಿ, ಅದಕ್ಕ ಇಬ್ಬ ಒಳ್ಳೆ ಕಷಾಯ ಮಾಡ್ತಾಳ. ಓ ಜಯಣ್ಣ, ನಿನಗೆ ಗೊತ್ತಿಲ್ಲ, ಬೋಧಿನ ಆಗ್ಬಿಟ್ಟಿತ್ತು. ನೀನು ಅವಳ ಕೈ ರುಚಿ ನೋಡಿ, ಅದಕ್ಕ ಇಬ್ಬ ಒಳ್ಳೆ ಕಷಾಯ ಮಾಡ್ತಾಳ. ಗಟ್ಟಿ ಹಾಲು ಹಾಕ್ಬಿಟ್ಟು ಕರೋನಾ ಕರೋನಾ ಕಷಾಯ ಏನಪ್ಪ ಕಣ್ಣಣ್ಣ ಶುರು ಆಗಿ ರುಚಿ ನೋಡಿ, ಅದಕ್ಕ ಇಬ್ಬ ಒಳ್ಳೆ ಕಷಾಯ ಮಾಡ್ತಾಳ. ಗಟ್ಟಿ ಹಾಲು ಹಾಕ್ಬಿಟ್ಟು ಕರೋನಾ ಕರೋನಾ ಕಷಾಯ ಏನಪ್ಪ ಕಣ್ಣಣ್ಣ ಶುರು ಆಗಿರೋದು. ಅಯ್ಯೋ ಚಂದ್ರಣ್ಣನ ಕಾಟ ನಂಗೆ ಜಾಸ್ತಿ ಆಗ್ಬಿಟ್ಟೈತೆ. ನಮ್ ಗಂಟ್ಲು ನೆಟ್ಟಿರೋದ ಕಮಲ ಕಾಲ ಹಾಕ್ಬಿಟ್ಟು ಕರೋನಾ ಕರೋನಾ ಕಷಾಯ ಏನಪ್ಪ ಕಣ್ಣಣ್ಣ ಶುರು ಆಗಿರೋದು. ಅಯ್ಯೋ ಚಂದ್ರಣ್ಣನ ಕಾಟ ನಂಗೆ ಜಾಸ್ತಿ ಆಗ್ಬಿಟ್ಟೈತೆ. ನಮ್ ಗಂಟ್ಲು ನೆಟ್ಟಿರೋದ ಕಮಲಕ್ಕನ ಕಷಾಯದಿಂದ, ಅದಕ್ಕೆ ಆ ಕಷಾಯವ ಮಾಡ್ತಾಳೆ. ನೀನು ಏಡ್ ಲೋಟ ಕುಡಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೆ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಇದುವರೆಗೆ ತೋರಣ ಹೂರಣ ವಾರದ ಗ್ರಾಮೀಣ ಚರ್ಚೆಯನ್ನ ಕೇಳಿದ್ರಲ್ಲ. ಪ್ರಸ್ತುತಿ ಎನ್ ಕೇಶವಮೂರ್ತಿ ಕೇಳಿದ್ರಲ್ಲ ಪ್ರಸ್ತುತಿ ಎನ್ ಕೇಶವಮೂರ್ತಿ ಕೇಳುಗರೆ, ಜೂನ್ 12 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಮುಂದಾಳು ಡಾಕ್ಟರ್ ಸಿ ರಾಮಚಂದ್ರ ಮತ್ತು ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎನ್ ಪುಷ್ಪ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252582, ಮತ್ತೊಂದು 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಜೂನ್ 12 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ರೈತ ಬಾಂಧವರೇ, ಈಗ ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜೂನ್ 11 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಶುರಂಗ. ಪ್ರಾಯೋಜಕರು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಜಾನುವಾರುಗಳ ಆರೋಗ್ಯ ಮತ್ತು ಉತ್ಪಾದನೆ ಮೇಲೆ ವಾತಾವರಣದ ಉಷ್ಣಾಂಶದ ಪರಿಣಾಮವನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ಸುಂಡವಾಳ ಕ್ಯಾಟಲ್ಸ್ನ ಎಕ್ಸಾಂಪಲ್ ತಗೊಂಡ್ರೆ ದೇಶೀಯ ಮತ್ತು ವಿದೇಶಿಯ ತಳಿ ಅಂತ ಹೇಳ್ತೀವಿ. ನಮ್ಮ ದೇಶೀಯ ತಳಿ ಅಂತ ಹೇಳಿದ್ರೆ ಹಳ್ಳಿಕಾರ್, ಬೊಫೆಲೋ ಈ ಥರ ಬರುತ್ತೆ. ಅದು ಈ ಟಾಲರೆನ್ಸ್ ಲೆವೆಲ್ಲು 38°C ಅಂತ ಹೇಳ್ತೀವಿ ನಾವು. ಅಂದರೆ 38°C ಆಗೋವರೆಗೂ ಹೊರಗಡೆ ಉಷ್ಣಾಂಶ ಈಟ್ ಸಿಮ್ಟ ಹಳ್ಳಿಕಾರ್ ಬೊಫೆಲೋ ಈ ಥರ ಬರುತ್ತೆ. ಅದು ಈ ಟಾಲರೆನ್ಸ್ ಲೆವೆಲ್ಲು 38°C ಅಂತ ಹೇಳ್ತೀವಿ ನಾವು. ಅಂದರೆ 38°C ಆಗೋವರೆಗೂ ಹೊರಗಡೆ ಉಷ್ಣಾಂಶ ಈಟ್ ಸಿಮ್ಟಮ್ಸ್ನ ತೋರಿಸೋದಿಲ್ಲ, ಈಟ್ ಸ್ಟ್ರೆಸ್ಸದು. ಬಟ್ ನಮ್ಮ HF ಇದೆಯಲ್ಲ ವಿದೇಶಿಯ ತಳಿ, ಅದು ಒಂದು 28 ಆಗ್ತಿದ್ದಂಗೆ ಈಟ್ ಸ್ಟ್ರೆಸ್ದು ಸಿಮ್ಟಮ್ಸ್ನ ತೋರಿಸುತ್ತೆ. ಹೇಗಿರುತ್ತೆ ಅದರ ಗುಣಲಕ್ಷಣಗಳು? ಗುಣಲಕ್ಷಣಗಳು ನಮಗೆ ಹೀಟ್ ಸ್ಟ್ರೆಸ್ ಆಗಿದೆ ಒಂದು ಪ್ರಾಣಿಯಲ್ಲಿ ಅಂತ ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ, ಬಾಯಿ ತೆಗೆದು ಉಸಿರಾಡುತ್ತೆ ಸರ್, ಹೇದುಸಿರು ಅಂತ ಹೇಳ್ತೀವಿ, ಪ್ಯಾಂಟಿಂಗ್ ಅಂತ. ಜಾಸ್ತಿ ಉಸಿರಾಡುತ್ತೆ. ರೆಸ್ಪಿರೇಟರಿ ರೇಟ್ ಸಾಮಾನ್ಯ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಒಂದು 16-30 ಅಂತ ಹೇಳ್ತೀವಿ ಕ್ಯಾಟಲಲ್ಲಿ ಪರ್ ಮಿನಿಟ್. ಬಟ್ ಈ ಹೀಟ್ ಸ್ಟ್ರೆಸ್ ಆದಾಗ ಅಪ್ ಟು 75-80ವರೆಗೂ ಹೋಗುತ್ತೆ ಸರ್. ಓಕೆ, ಅದೊಂದು ಲಕ್ಷಣ. ಇನ್ನೊಂದು ಬಂತು ಅಂದರೆ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ, ಮೇವು ತಗೊಳ್ಳುವಂಥ ಮೇವು ಸೇವನೆ ಕಡಿಮೆ ಆಗುತ್ತೆ, ನೀರಿನ ಸೇವನೆ ಜಾಸ್ತಿ ಆಗುತ್ತೆ. ಯಾವಾಗಲೂ ನಳ್ಳಲ್ಲಿ ನಿಂತ್ಕೋಬೇಕು ಅಂತ ನಳ್ಳಿಗೆ ಹೋಗ್ತಾ ಇರುತ್ತೆ ಪ್ರಾಣಿ ಮೇಯದ್ ಬಿಟ್ಟು, ಸುಮ್ಮನೆ ನಿಂತಲ್ಲೇ ನಿಂತಿರುತ್ತೆ, ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ ಸರ್. ಈಗ ಶಾಖ ಜಾಸ್ತಿ ಆಗಿದೆ ದೇಹದಲ್ಲಿ ಅಂತ ಅನ್ನೋದಾದರೆ ಈ ಪ್ರಾಣಿಗಳು ಯಾವ ರೀತಿ ಪರಿಣಾಮವನ್ನು ಬೀರ್ತವೆ, ಯಾವ ಥರ ರಿಯಾಕ್ಟ್ ಮಾಡ್ತವೆ? ಸರ್, ಈಗ ಸಮ್ಮರ್ ಸ್ಟಾರ್ಟಿಂಗಲ್ಲಿ ನಾವು ಒಂದು ಪ್ರಾಣಿನ ಬೈಲಲ್ಲಿ ಮೇಯಕ್ಕೆ ಬಿಟ್ಟರೆ ಒಂದು 1/2 ದಿನ ಖುಷಿ ಖುಷಿಯಾಗಿ ಮೇಯ್ಕೊಂಡಿರುತ್ತೆ ಸರ್, ಅದೇನು ತೊಂದರೆ ಆಗಲ್ಲ. ಒಂದು 1/2 ದಿನ ಆದ ನಂತರ ಫಸ್ಟಿಗೆ ನಾವು ನೋಟಿಸ್ ಮಾಡ್ತೀವಿ ಬಿಹೇವಿಯರಲ್ ಚೇಂಜಸ್ನ. ಜೂನ್ 12 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ವಿಸ್ತರಣಾ ಮುಂದಾಳು ಡಾಕ್ಟರ್ ಸಿ ರಾಮಚಂದ್ರ ಮತ್ತು ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎನ್ ಪುಷ್ಪ. ಜೂನ್ 13 ಮಂಗಳವಾರ ಭತ್ತದ ಕೃಷಿಯಲ್ಲಿ ರೋಗಗಳ ನಿರ್ವಹಣೆಯನ್ನು ಕುರಿತು ನಂಜನಗೂಡು ತಾಲೂಕು ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದ ಡಾಕ್ಟರ್ ವೈಪಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ಈ ರೋಗವನ್ನು ನಾವು ರೋಗ ಬಂದ ಆದ್ಮೇಲೆ ನಿರ್ವಹಣೆ ಮಾಡೋದಕ್ಕಿಂತ ಮೊದಲ ಹಂತದಿಂದನೇ ನಿರ್ವಹಣೆ ಮಾಡ್ತಾ ಬಂದರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಲು ಯಶಸ್ವಿ ಆಗ್ಬೋದು. ಯಾವ ಹಂತದಲ್ಲಿ ನಿರ್ವಹಣೆ ಮಾಡ್ಬೋದು? ಮೊದಲನೇದಾಗಿ ಬೀಜೋಪಚಾರ. ನಾವು ಬೀಜಗಳನ್ನು ಏನು ತೊಗೊಂತೀವಲ್ಲ, ಬೀಜಗಳನ್ನು ಉತ್ತಮ ತಳಿಯನ್ನು ಮತ್ತು ರೋಗ ನಿರೋಧಕ ತಳಿಗಳನ್ನು ತೊಗೋಬೇಕು. ಅದೇ ರೀತಿ ಬೀಜೋಪಚಾರ ಒಂದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಬೀಜೋಪಚಾರ, ಬೀಜೋಪಚಾರ ಯಾವ್ಯಾವ್ದ್ರಿಂದ ಬೀಜೋಪಚಾರ ಮಾಡಬೇಕು? ಒಂದು ಟ್ರೈಕೋಡರ್ಮ 10 ಗ್ರಾಮ್ ಪ್ರತಿ ಕೆ ಜಿ ಹಂಗೆ, ಮತ್ತು ಸೂಡೋಮೋನಸ್ ಅಂತ ಬರುತ್ತೆ, ಏನು ಇವು ಜೈವಿಕ ಶಿಲೀಂದ್ರನಾಶಕಗಳು ಮತ್ತು ದುಂಡಾಣುಗಳು. ಇದನ್ನು ನಾವು ಉಪಯೋಗಿಸಿ ಅದು ಒಂದು ಕೆ ಪ್ರತಿ ಒಂದು ಕೆ ಜಿಗೆ 10 ಕಿಲೋಗ್ರಾಮ್ 10 ಗ್ರಾಮ್ನಷ್ಟು ನಾವು ಟ್ರೈಕೋಡರ್ಮ ಮತ್ತು ಸೂಡೋಮೋನಸ್ ಬೀಜೋಪಚಾರ ಮಾಡ್ಬೋದು. ಅದೇ ರೀತಿ ಶಿಲೀಂದ್ರನಾಶಕಗಳಿಗೆ ಬಂದಾಗ ಪ್ರತಿ 1 ಕೆ ಜಿ ಬೀಜ ಕಾರ್ಬನ್ ಡೈಆಕ್ಸೈಡ್ 4 ಗ್ರಾಮ್ ಪ್ರತಿ ಕೆ ಜಿಗೆ ನಾವು ಬೀಜೋಪಚಾರ ಮಾಡಿದಾಗ ಅದನ್ನು ಮೊದಲನೇ ಹಂತದಲ್ಲಿ ನಾವು ಒಂದು ರೋಗವನ್ನು ತಡೆಗಟ್ಬೋದು. ನಂತರ ಸಸಿ ಮಡಿಗಳಲ್ಲಿ 10-12 ದಿನ ಆದಾಗ ಒಂದು ನಾವು ಸ್ಪ್ರೇನ ತಗೋಬೇಕಾಗುತ್ತೆ. ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಒಂದು ಕಾರ್ಬೆಂಡಜಿಮ್ ಆಗಿರ್ಬೋದು ಅಥವಾ ಟ್ರೈಸೈಕ್ಲಜೋಲು 0.8 ಗ್ರಾಮ್ ಪ್ರತಿ ಲೀಟರ್ಗೆ ಬೆರೆಸಿ ಒಂದು 50 ಲೀಟರ್ ಮಿಶ್ರಣದಲ್ಲಿ ನಾವು ಒಂದು ಸ್ಪ್ರೇನ ತಗೋಬೇಕಾಗುತ್ತೆ. ಜೂನ್ 14 ಬುಧವಾರ ಬೀಜೋತ್ಪಾದನೆಯಲ್ಲಿ ರೈತರಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕುರಿತು ನಂಜನಗೂಡು ತಾಲೂಕು ಸುತ್ತೂರಿನಲ್ಲಿರುವ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ವಿ ದಿವ್ಯಾ ಅವರೊಂದಿಗೆ ಸಂದರ್ಶನ. ಬೀಜೋತ್ಪಾದನೆ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಒಬ್ಬ ರೈತ ಇದ್ದವನು ಆ ಒಂದು ಬೀಜೋತ್ಪಾದನೆಗೆ ತಕ್ಕಂಥ ಒಂದು ತಾಯಿ ಬೀಜನ ಆಯ್ಕೆ ಮಾಡಿಕೊಳ್ಬೇಕು. ಆ ಒಂದು ತಾಯಿ ಬೀಜ ಆಯ್ಕೆ ಮಾಡ್ಕೊಳ್ಳೋದಾದರೆ ಅವನು ಆ ಸೀಸನಿಗೆ ತಕ್ಕನಂಗೆ ಒಂದು ಆಯ್ಕೆ ಮಾಡ್ಕೊಳ್ತಾ ಹೋಗಬೇಕು. ಒಂದು ಉದಾಹರಣೆಗೆ ಅಂತಂದರೆ ಈಗ ಭತ್ತದಲ್ಲಿ ಬೀಜೋತ್ಪಾದನೆ ಮಾಡೋಕ್ಕೆ ಆಸಕ್ತಿ ಇರುವಂಥ ರೈತರು ಆ ಒಂದು ಭಾಗಕ್ಕೆ, ಈ ಮೈಸೂರು ಭಾಗಕ್ಕೆ ಯಾವ್ಯಾವ ತಳಿಗಳು ಒಂದು ಸೂಕ್ತ ಆಗ್ತವೆ ಅನ್ನೋದನ್ನು ಫಸ್ಟು ಗಮನವಹಿಸಬೇಕು. ಯಾಕೆ ಅಂತಂದರೆ ಈಗ ಬಾಸುಮತಿ ಅಕ್ಕಿ ಅಲ್ಲೆಲ್ಲೋ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾವು ಇಲ್ಲಿ ತಂದು ಬೀಜೋತ್ಪಾದನೆ ಮಾಡೋದಕ್ಕೆ ಆಗೋದಿಲ್ಲ, ಅದ್ರ ಕ್ವಾಲಿಟಿ ಎಲ್ಲ ಹೋಗುತ್ತೆ. ಆ ಒಂದು ವಾತಾವರಣಕ್ಕೆ ಅನುಗುಣವಾಗಿ ನಾವು ಒಂದು ಬಿತ್ತನೆ ಬೀಜದ ಆಯ್ಕೆ ಮಾಡಿಕೊಳ್ಬೇಕು, ಸೀಸನ್ನಿಗೆ ತಕ್ಕನಂಗೆ ಆಯ್ಕೆ ಮಾಡಿಕೊಳ್ಬೇಕು. ಆ ಒಂದು ಬೀಜೋತ್ಪಾದನೆ ಫಸ್ಟು ನಾವು ಯಾವ ತಳಿನ, ಯಾವುದು ಒಂದು ಬೆಳೆನ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಫಸ್ಟು ಡಿಸೈಡ್ ಮಾಡಿಕೊಂಡು ಅದಕ್ಕೆ ತಕ್ಕನ ಹಾಗೆ ನಾವು ಒಂದು ಮೂಲ ಬೀಜನ, ನಾವು ಆಧಾರಿತ ಬೀಜ ಫೌಂಡೇಶನ್ ಸೀಡ್ ಅಂತ ಹೇಳ್ತೀವಿ, ಆ ಒಂದು ಬಿತ್ತನೆ ಬೀಜನ ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮ ಅಥವಾ ಹೇಳ್ತೀವಿ ಆ ಒಂದು ಬಿತ್ತನೆ ಬೀಜನ ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮ ಅಥವಾ ರಾಷ್ಟ್ರೀಯ ಬೀಜ ನಿಗಮ ಅಥವಾ ಒಂದು ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಇಂಥ ಕಡೆಯಿಂದ ಒಂದು ಫೌಂಡೇಶನ್ ಸೀಡ್ ಅನ್ನೋದು ಸಿಗುತ್ತೆ. ಅದನ್ನು ನಾವು ಮುಂಚೆನೇ ಒಂದು ಅಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಂಡು ಫಾರ್ಮ್ No. 1 ಅಂತ ಹೇಳ್ತೀವಿ, ನಾವು ಇಂಥ ಒಂದು ಬೀಜೋತ್ಪಾದನೆಯಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ಅಲ್ಲಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಒಂದು ಬಿತ್ತನೆ ಬೀಜನ ನಾವು ತಗೊಂಡು ಬರಬೇಕಾಗತ್ತೆ. ಜೂನ್ 15 ಗುರುವಾರ ಸಹಜ ಕೃಷಿಯಲ್ಲಿ ತೊಡಗಿರುವ ಮಳವಳ್ಳಿಯ MV ಕೃಷ್ಣ ಹಾಗೂ ಕಿರಣ ದಂಪತಿಯೊಂದಿಗಿನ ಸಂವಾದದ ಮೊದಲ ಭಾಗ. ಈ ಸಂವಾದದ ಮುಂದುವರೆದ ಭಾಗ ಜೂನ್ 16 ಶುಕ್ರವಾರ. ಪಕ್ಷಿಗಳು ಅನೇಕ ಸಂದರ್ಭದಲ್ಲಿ ಈ ಸಸ್ಯಗಳಿಗೆ ಬರ್ತಕ್ಕಂಥ ಕೀಟಗಳನ್ನು ತಿಂದಾಕ್ತವೆ. ನಾವು ರಾಸಾಯನಿಕ ಗೊಬ್ಬರಗಳನ್ನು ಹೊಡಿತೀವಿ ಅಂತ ಅನ್ಕೊಂಡಿದ್ದೀವಿ, ಆದರೆ ಕೀಟಗಳನ್ನು ಪಕ್ಷಿಗಳೇ ತಿಂತವೆ. ನಾನು ನನ್ನ ಪುಸ್ತಕ ಮಾಡಿಕೊಟ್ಟಾಗಲೇ ಬಾಳೆಗಿಡಕ್ಕೆ ಸುಳ್ಳಿ ರೋಗದಿಂದ ನನ್ನ ತೋಟದಲ್ಲಿ ಬಾಳೆಗಿಡಕ್ಕೆ ಸುಳ್ಳಿ ಸುಳ್ಳಿ ಆಗಿ ಇರ್ತಕ್ಕಂಥ ಒಂದು ರೋಗ, ಇಡೀ ಎಲೆ ಕಂಪ್ಲೀಟ್ ಜಡೆ ಥರ ಆಗಿಬಿಟ್ಟಿತ್ತು ಸುಳ್ಳು ಸುಳ್ಳಿಯಾಗಿ. ಔಷಧಿ ಹೊಡಿಬೇಕಾಗಿತ್ತ ಇದಕ್ಕೆ, ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಕೂತಿರ್ಬೇಕಾದ್ರೆ ಒಂದು ದಿವಸ ಸನ್ಬರ್ಡ್ ಬಂತು. ಸನ್ಬರ್ಡ್ ಬಂದು ಏನು ಮಾಡ್ತು, ಒಂದು ಕಡೆ ತೂತ್ ಮಾಡಿ ಒಳಗಡೆ ಇರೋ ಹುಳನ ಹಿಂಗೆ ಇಳಿಕೆ ಆಗಿಬಿಟ್ಟಿತ್ತು ಸುಳ್ಳು ಸುಳ್ಳಿಯಾಗಿ. ಔಷಧಿ ಹೊಡಿಬೇಕಾಗಿತ್ತ ಇದಕ್ಕೆ, ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಕೂತಿರ್ಬೇಕಾದ್ರೆ ಒಂದು ದಿವಸ ಸನ್ಬರ್ಡ್ ಬಂತು. ಸನ್ಬರ್ಡ್ ಬಂದು ಏನು ಮಾಡ್ತು, ಒಂದು ಕಡೆ ತೂತ್ ಮಾಡಿ ಒಳಗಡೆ ಇರೋ ಹುಳನ ಹಿಂಗೆ ಇಳಿಕೆ ಶುರು ಮಾಡ್ತು. ಆಹಾ, ಏನೋ ಇದು ಹೊಸ ಪ್ರಯೋಗ ಮಾಡ್ತಾ ಇದೆ ಅಂತೇಳಿ ಸುಮ್ಮನೆ ಅದನ್ನು ಗಮನಿಸ್ತಾ ಹೋದೆ ನಾನು. 2-3 ದಿವಸದಲ್ಲಿ ಇಡೀ ಬಾಳೆ ತೋಟದ, ಅಂದರೆ ಮನೆ ಹತ್ರ 10 ಗುಂಟೆಯಲ್ಲಿರ್ತಕ್ಕಂಥ ಏನು ಬಾಳೆಗಿಡಗಳಿದ್ದು ಅಷ್ಟು ತೋಟದ ಹುಳುಗಳನ್ನು ಭಾಳಷ್ಟು ಪಕ್ಷಿಗಳು ಬಂದು ತಿಂದಾಕೋದು. ನಾನು ಅದು ಆ ಎಲೆಗಳು ಹೊರಟೋದ ಹೊಸ ಎಲೆಗಳು ಬಂದು ಆ ಇಳುವರಿ ಯಾವ ಮಟ್ಟಕ್ಕಾಯಿತು ಅಂತೇಳಿದ್ರೆ 1-2 ಆಯಿತು ಅದು. ಇದು ನನಗೆ ಭಾಳಷ್ಟು ಸಾರಿ ಅನುಭವ ಆಗಿದೆ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಅಲ್ಲಿ ಸಸಿಗಳೆಲ್ಲ ಹಾಕ್ಸಿದ್ದು, ಅದನ್ನು ತುಂಬ ಚೆನ್ನಾಗಿ ನಮ್ಮ ಕ್ಲರ್ಕ್ ರಾಮದಾಸನ್ ಅವ್ರು ನೋಡ್ಕೋತಿದ್ರು. ಅವ್ರಿಗೆ ಗಿಡಗಳನ್ನು ನೋಡುವಾಗ ಅವ್ರಿಗೆ ಆಸಕ್ತಿ ಇತ್ತು ಅದರಲ್ಲಿ. ಒಂದು ಗಿಡಕ್ಕೆ ಹುಳ ಬಿದ್ದುಬಿಡ್ತು. ನಾನು ಹೇಳಿದೆ ಉಳಿಯೋಗಿ ಅಂತೇಳಿ ಏನೂ ಹಾಕ್ಬಿಡ ಕಣೆ, ಅದು ತಿಂದಾದಮೇಲೆ ಚೆನ್ನಾಗಾಗುತ್ತೆ ಅಂತ. ಆಯಿತು ಸರ್ ಅಂದ್ಬಿಟ್ಟು ಹೂ ಅನ್ಕೊಂಡವನು ಆ ಸರಿ ನನ್ನ ಮಾತು ಕೇಳಿ ಸುಮ್ಮನಾದ. ಹುಳ ಇಡೀ ಎಲೆಯೆಲ್ಲ ತಿಂದಾಕ್ತು, ಅದೊಂದು ಸೀಸನ್ನು ತಿಂದಾಕ್ಬಿಡುತ್ತೆ, ಮತ್ತೆ ಆ ಗಿಡ ಸಮೃದ್ಧವಾಗಿ ಬೆಳೀತು. ಆದರೆ ನಾನು ಹೇಳಿದ ಮಾತು ನಾನು ಕಿವಿಗೆ ಹಾಕೊಳ್ಳೇ ಇಲ್ಲ. ಪುನಃ ಇನ್ನೊಂದು ಸರಿ ಹುಳ ಬಂದಾಗ ಅದಕ್ಕೆ ರಾಸಾಯನಿಕ ತಂದು ಹೊಡೆದ ಸತ್ತೆ ಹೋಗ್ಬಿಡ್ತು ಗಿಡ. ಅಂದರೆ ನಮ್ಮೊಳಗೆ ಆ ಪರಿಸರದೊಳಗೆ ಸುಮ್ಮನೆ ಬರಲ್ಲ ಅವು.